ಸಂತೋಷದ ಈ ರಾತ್ರಿ ಬಂತು, ಎಲ್ಲೆಲ್ಲೂ ಆಗಿದ ಬೆಳಕು, ಕತ್ತಲೆಯ ಪಾಪದ ಜಗದಿ ಜನಿಸಿದ ರಕ್ಷಕಯೇಸು. ಸಂತೋಷದ ಈ ರಾತ್ರಿ ಬಂತು, ಎಲ್ಲೆಲ್ಲೂ ಆಗಿದ ಬೆಳಕು, ಕತ್ತಲೆಯ ಪಾಪದ ಜಗದಿ ಜನಿಸಿದ ರಕ್ಷಕಯೇಸು. ಸಂತೋಷದ ಈ ರಾತ್ರಿ ಬಂತು. ಮಹಿಮೆ ಭೂಲೋಕದಲ್ಲಿ ಸಮಾಧಾನ, ಭೂಲೋಕದಲ್ಲಿ ಸಮಾಧಾನ, ಹಾಡಿದರು ದೂತರು ಎಂದು ಗಾಳಿ ಸಹ ಜೊತೆ ಸೇರಿತು. ಈ ಸಮಸ್ತ ಸೃಷ್ಟಿಯ ನೋಡಿ ಕಾಣುತ್ತಿದೆ ವಧುವಂತೆ ಎಂದು, ಸಂತೋಷದ ಈ ರಾತ್ರಿ ಬಂತು. ಜೊತೆಯಲ್ಲಿ ಬಂದ ತನ್ನಯ ರಕ್ತದಿ ಮುರಿಯಲು ಬೇಡಿ, ಪಾಪದಿ ಬಿಡಿಸಲು ಬಂದ, ಪಾಪದಿ ಬಿಡಿಸಲು ಬಂದ, ಅಳಿಸಲು ಪಾಪದ ಕಲೆಯ ಕೊಡಲು ನೂತನ ಜೀವನ, ತಾನೇ ಶಿಲುಬೆಯಲ್ಲಿ ಏರಿ ನಮಗಾಗಿ ಬಲಿಯಾದನು. ಸಂತೋಷದ ಈ ರಾತ್ರಿ ಬಂತು, ಎಲ್ಲೆಲ್ಲೂ ಆಗಿದ ಬೆಳಕು, ಕತ್ತಲೆಯ ಪಾಪದ ಜಗದಿ ಜನಿಸಿದ ರಕ್ಷಕಯೇಸು. ಸಂತೋಷದ ಈ ರಾತ್ರಿ ಬಂತು, ಎಲ್ಲೆಲ್ಲೂ ಆಗಿದ ಬೆಳಕು, ಕತ್ತಲೆಯ ಪಾಪದ ಜಗದಿ ಜನಿಸಿದ ರಕ್ಷಕಯೇಸು. ಸಂತೋಷದ ಈ ರಾತ್ರಿ ಬಂತು.